ಸಂಪರ್ಕಿಸಿ ಗುಣಶೀಲ ಫರ್ಟಿಲಿಟಿ ಸೆಂಟರ್, ಬಸವನಗುಡಿ, ಕೋರಮಂಗಲ ಅಥವಾ ಮೈಸೂರು. ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿಹಿ ನೀರು ಸಿಗಡಿ ಕುರಿತು ಡಾಕ್ಟರ್ ಕೆವಿ ಬಸವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ನಂತರ ಗದಗ್ ಬೆಟಗೇರಿಯ ಮಾರುತೆಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾದಿ ವಾದನ. ಈ ಮಂಗಳವಾರ ಸಂಜೆ 6:30 ಎಸ್ಡಿಎಂ ಆರೋಗ್ಯ ಸಂವಾದ. ನಾನು ಡಾಕ್ಟರ್ ರಘುನಾಥ್ ಶಾನ್ಭಾಗ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಲೆ ಸುತ್ತುವಿಕೆ, ಗಿಡಿನೆಸ್, ವರ್ಟಿಗೋ ಎಂದರೇನು? ಯಾವ ಯಾವ ಕಾರಣಗಳಿಂದ ತಲೆ ಸುತ್ತುವಿಕೆ ಬರುತ್ತದೆ? ಇದಕ್ಕೆ ಏನೇನು ಪರಿಹಾರಗಳಿದ್ದಾವೆ? ತಲೆ ಸುತ್ತುವಿಕೆ ಮತ್ತೆ ಮತ್ತೆ ಬರದ ಹಾಗೆ ಏನೇನು ಮಾಡಬೇಕು? ಇವೆಲ್ಲ ತಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡುವೆನು. ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಮತ್ತು 244-344-16. ಧಾರವಾಡದ ಎಸ್ಟಿಡಿ ಕೋಡ್ 0836. ಗಮನಿಸಿ, ಈ ಮಂಗಳವಾರ ಸಂಜೆ 6:20 ಎಸ್ಡಿಎಂ ಆರೋಗ್ಯ ಸಂವಾದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. ಭಾಗವಹಿಸುವವರು ಹೊಸಪೇಟೆಯ ವಿಜಯನಗರ್ ಕಾಲೇಜಿನ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹೊಸಪೇಟೆಯ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯು ಯುವ ಪೀಳಿಗೆಗಾಗಿ ಆಯೋಜಿಸಿರುವ ಏರ್ ನೆಕ್ಸ್ಟ್ ಎಂಬ ಹೊಸ ಪ್ರತಿಭಾನ್ವೇಷಣೆಯಲ್ಲಿ ಹೊಸಪೇಟೆ ನಗರದ ಖ್ಯಾತ ಕಾಲೇಜುಗಳಲ್ಲಿ ಒಂದಾದ ವಿಜಯನಗರ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭಾ ಅನಾವರಣವನ್ನು ಮಾಡಿದರು. ವಿಜಯನಗರ ಸಾಮ್ರಾಜ್ಯ ಕಲೆ, ಸಾಹಿತ್ಯ, ಆಡಳಿತ, ಸಂಗೀತ, ವಾಸ್ತುಶಿಲ್ಪ ಹಾಗೆಯೇ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡೋದ್ರ ಮೂಲಕ ಸುವರ್ಣ ಯುಗವನ್ನು ಕಂಡಿತ್ತು. ಅದೇ ರೀತಿ ವಿಜಯನಗರ ಕಾಲೇಜಿನ ಮುತ್ತು ರತ್ನಗಳು ತಮ್ಮದೇ ಧ್ವನಿಯಲ್ಲಿ ತಮ್ಮ ಕನಸಿನ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ದ್ವಿತೀಯ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿಯಾದ ವನಿತಾ ವಿ ಬಸಾಪುರ್ ಅವರು ನನ್ನ ಕನಸಿನ ಭಾರತ

ಮಹಿಳೆ ತನ್ನನ್ನ ತಾನು ಕೀಳು ಮಟ್ಟದಲ್ಲಿ ನೋಡೋದನ್ನ ಮೊದ್ಲು ಬಿಡ್ಬೇಕು, ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗ್ಬಿಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಮೊದ್ಲು ಅದನ್ನ ತೆಗೆದು ಸ್ವತಂತ್ರವಾಗಿ ಯೋಚನೆ ಮಾಡಿದಾಗ ಮಾತ್ರ ಅವಳನ್ನ ಹೊಸದಾಗಿ ನೋಡೋದಕ್ಕೆ ಸಾಧ್ಯ. ಎಲ್ಲರೂ ಇಂದಿರಾ ಗಾಂಧಿ ಆಗಕ್ಕಾಗಲ್ಲ, ಎಲ್ಲರೂ ಮಿಥಾಲಿ ರಾಜ್ ಆಗಕ್ ಆಗದೇ ಇರ್ಬೋದು. ನಾವು ಸೂರ್ಯನಂತೆ ಬೆಳಗಿ ಇಡೀ ಪ್ರಪಂಚಕ್ಕೆ ಬೆಳಕನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮನೆಗೆ ಬೆಳಕನ್ನ ನೀಡ್ತಕ್ಕಂತಹ ದೀಪ ಆದ್ರೆ ಸಾಕು. ಅಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳನ್ನ ಬೆಳೆಸಿದಾಗ ಮಾತ್ರ ಅವಳು ಸಶಕ್ತಳಾಗ್ತಾಳೆ. ಹೊಸತನವನ್ನ ಹೊಸದಾಗಿ ಅವಳಿಗೆ ಕೊಟ್ಟಾಗ ಅವಳನ್ನ ನಾವು ಹೊಸದಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಯತ್ರ ನಾರ್ಯಸ್ಥ ಪೂಜ್ಯತೆ ರಮಂತೆ ತತ್ರ ದೇವತಾಹ ಅನ್ನೋ ಹಾಗೆ